ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧವಾಗಿರುವ ಬಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ಕಗ್ಗವಿದು. ಹೇಗೆ ಪ್ರಕೃತಿ ಪ್ರತಿನಿತ್ಯ ಅನೇಕಾನೇಕ ಅಭೂತಪೂರ್ವ ಕೆಲಸಗಳನ್ನು ಸದ್ದು ಗದ್ದಲವಿಲ್ಲದೆ ನಡೆಸುತ್ತದೆಯೋ, ಹಾಗೆ ನಮ್ಮ ವೈದ್ಯರು, ಅದರಲ್ಲೂ ನಾವು ಸ್ವರೂಪ ಶಸ್ತ್ರಚಿಕಿತ್ಸಕರು ಅಂದರೆ ಪ್ಲಾಸ್ಟಿಕ್ ಸರ್ಜನ್ರು ಎಲೆಮರೆ ಕಾಯಿಗಳಂತೆ ನಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದ್ದೇವೆ. ಇದರ ಪರಿಣಾಮವೋ ಏನೋ, ಬಹಳಷ್ಟು ಶ್ರೀಸಾಮಾನ್ಯರಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಬಗೆಗಿನ ಅರಿವು ಬಹಳ ಬಹಳ ಕಡಿಮೆ. ಪ್ಲಾಸ್ಟಿಕ್ ಸರ್ಜರಿ ಅಂದ್ರೇನು? ಯಾವ್ಯಾವ ಶಸ್ತ್ರಚಿಕಿತ್ಸೆಗಳನ್ನು ಪ್ಲಾಸ್ಟಿಕ್ ಸರ್ಜನ್ರು ನಿರ್ವಹಿಸ್ತಾರೆ? ಸೌಂದರ್ಯವರ್ಧಕ ಚಿಕಿತ್ಸೆಯಷ್ಟೇ ಪ್ಲಾಸ್ಟಿಕ್ ಸರ್ಜರಿನೇ? ಹೀಗೆ ಹತ್ತಾರು ಪ್ರಶ್ನೆಗಳು ನಮ್ಮ ಕೇಳುಗರಲ್ಲಿ ಇರೋದು ಸಹಜ. ಪ್ಲಾಸ್ಟಿಕ್ ಸರ್ಜರಿ ಬಗೆಗಿನ ಕೆಲವು ತಪ್ಪು ಕಲ್ಪನೆಗಳು ಇರುವುದೂ ಕೂಡ ಸರ್ವೇ ಸಾಮಾನ್ಯ. ಪ್ಲಾಸ್ಟಿಕ್ ಸರ್ಜರಿ ಬಗೆಗಿನ ಅರಿವು ಮೂಡಿಸೋದು ಹಾಗೂ ತಪ್ಪು ಕಲ್ಪನೆಗಳ ಪರದೆಯ ಪೊರೆಯನ್ನು ಕಳಚೋದೇ ನಮ್ಮ ಈ ಆರೋಗ್ಯ ಸಂವಾದದ ಉದ್ದೇಶ. ಪ್ಲಾಸ್ಟಿಕ್ ಸರ್ಜರಿ ಭಾರತೀಯರಿಗೆ ಹೊಸದೇನಲ್ಲ. ಬಹುಶಃ ಪ್ಲಾಸ್ಟಿಕ್ ಸರ್ಜರಿಯ ಉಗಮಸ್ಥಾನ ನಮ್ಮ ದೇಶ ಅಂದರೆ ಅತಿಶಯೋಕ್ತಿಯೂ ಅಲ್ಲ. ಪ್ಲಾಸ್ಟಿಕ್ ಸರ್ಜರಿಯ ಪಿತಾಮಹ ಎಂಬ ಹೆಗ್ಗಳಿಕೆಗೆ ನಮ್ಮವರೇ ಆದ ಶ್ರೀ ಸುಶ್ರುತ ಮುನಿಗಳು ಸಲ್ಲುತ್ತದೆ. ಕ್ರಿಸ್ತಪೂರ್ವದಲ್ಲಿಯೇ ಸ್ವರೂಪ ಶಸ್ತ್ರಚಿಕಿತ್ಸೆ ಬಗ್ಗೆ ಹಲವಾರು ವಿಧಾನಗಳನ್ನು ತಮ್ಮ ಸುಶ್ರುತ ಸಂಹಿತ ಎಂಬ ಗ್ರಂಥದಲ್ಲಿ ದಾಖಲಿಸಿರ್ತಾರೆ. ಭಾರತೀಯರಾದ ನಾವು ಹೆಮ್ಮೆ ಪಡುವಂಥ ವಿಷಯವಿದು. ಕ್ರಿಸ್ತ ಪೂರ್ವದಿಂದ ಇಂದಿನ 21ನೇ ಶತಮಾನದವರೆಗೂ ಸ್ವರೂಪ ಶಸ್ತ್ರಚಿಕಿತ್ಸೆಯಿಂದ ಕೋಟ್ಯಾಂತರ ರೋಗಿಗಳು ತಮ್ಮ ಪುನರ್ಜೀವನವನ್ನು ಕಂಡುಕೊಂಡಿದ್ದಾರೆ. ಹಾಗೆ ಚಿಕಿತ್ಸಾ ವಿಧಾನದಲ್ಲಿ ಶ್ರೇಷ್ಠ ಆವಿಷ್ಕಾರಗಳಾಗಿರೋ ಕಾರಣ ಸ್ವಾಭಾವಿಕ ಜೀವನವನ್ನೂ ಕೂಡ ನಡೆಸ್ತಾ ಇದ್ದಾರೆ. ಪ್ಲಾಸ್ಟಿಕ್ ಸರ್ಜರಿ ಎಂದರೆ ಸ್ವರೂಪ ಶಸ್ತ್ರಚಿಕಿತ್ಸೆ. ಜನ್ಮಜಾತ ಅಸಂಗತತೆಯಿಂದಲೋ, ಅಪಘಾತಗಳಿಂದಲೋ, ಅರ್ಬುದದ ಶಸ್ತ್ರಚಿಕಿತ್ಸೆಯಿಂದಲೋ ಅಥವಾ ಸುಟ್ಟುಗಾಯಗಳಿಂದಲೋ ವ್ಯಕ್ತಿಯ ಸ್ವರೂಪ ವಿಕಾರವಾದಾಗ ಅದನ್ನು ಸ್ವಾಭಾವಿಕವಾಗಿ ಕಾಣುವಂತೆ ಹಾಗೂ ಸಹಜವಾಗಿ ಕೆಲಸ ಮಾಡುವಂತೆ ನಡೆಸುವ ಶಸ್ತ್ರಚಿಕಿತ್ಸೆಯೇ ಸ್ವರೂಪ ಶಸ್ತ್ರಚಿಕಿತ್ಸೆ. ಗ್ರೀಕ್ ಶಬ್ದದ ಪ್ಲಾಸ್ಟಿಕೋಸ್ ಎಂಬ ಧಾತುವಿನಿಂದ ಪ್ಲಾಸ್ಟಿಕ್ ಸರ್ಜರಿ ಎಂಬ ಪದಗಳ ಉಗಮವಾಗಿವೆ. ಪ್ಲಾಸ್ಟಿಕೋಸ್ ಎಂದರೆ ಆಂಗ್ಲ ಭಾಷೆಯಲ್ಲಿ ಟು ಮೌಲ್ಡ್ ಅಥವಾ ನಮ್ಮ ಭಾಷೆಯಲ್ಲಿ ಅಚ್ಚು ಹಾಕುವುದು ಎಂದು. ಸ್ವರೂಪ ಶಸ್ತ್ರಚಿಕಿತ್ಸೆ ಹಲವು ವಿಧಾನಗಳಲ್ಲಿ ದೇಹದ ಭಾಗಗಳನ್ನು ಮಾರ್ಪಡಿಸಿ ಸ್ವಾಭಾವಿಕ ರೂಪವನ್ನು ಬರುವಂತೆ ಮಾಡುವುದು ಸಾಮಾನ್ಯ. ಆದ ಕಾರಣ ಈ ವಿಭಾಗದ ಶಸ್ತ್ರಚಿಕಿತ್ಸೆಗೆ ಪ್ಲಾಸ್ಟಿಕ್ ಸರ್ಜರಿ ಎಂದು ಹೆಸರು. ಸಾಮಾನ್ಯ ಶಸ್ತ್ರಚಿಕಿತ್ಸೆಯಿಂದ ಹಲವು ಶಾಖೆಗಳು ಕವಲೊಡೆದಿದ್ದು ಸ್ವರೂಪ ಶಸ್ತ್ರಚಿಕಿತ್ಸೆಯೂ ಒಂದು. ಇದೇ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಬರುವ ಪ್ರಕರಣಗಳು ತಲೆಗೂದಲಿನ ಕಸಿಯಿಂದ ಹಿಡಿದು ಕಾಲು ಬೆರಳುಗಳ ಉಗುರಿನ ವೈಪರೀತ್ಯದವರೆಗೂ ಪ್ಲಾಸ್ಟಿಕ್ ಸರ್ಜರಿಯ ಸುಪರ್ದಿಗೆ ಬರುತ್ತದೆ. ಜನ್ಮಜಾತ ಅಸಂಗತತೆಯಿಂದ ಉದ್ಭವಿಸುವ ಸೀಳು ತುಟಿ, ಸೀಳು ಅಂಗುಲ, ಕಿವಿಗಳ ವೈಪರೀತ್ಯ, ಕೈ ಹಾಗೂ ಕಾಲ್ಬೆರಡುಗಳ ವೈಪರೀತ್ಯ, ಜನನಾಂಗದ ಅಸಹಜತೆಗಳು, ರಕ್ತನಾಳಗಳ ವೈಪರೀತ್ಯ, ಇನ್ನು ಅನೇಕ ಅನೇಕ ಪ್ರಕರಣಗಳನ್ನು ಸಹಜ ಸ್ಥಿತಿಗೆ ತರುವ ಪ್ರಾವೀಣ್ಯತೆಯನ್ನು ಸ್ವರೂಪ ಶಸ್ತ್ರಚಿಕಿತ್ಸಕರು ಹೊಂದಿರುತ್ತಾರೆ. ರಸ್ತೆ ಅಪಘಾತಗಳಿಂದಲೋ, ಕಾರ್ಯಕ್ಷೇತ್ರಗಳಲ್ಲಿ ನಡೆಯುವ ಅವಘಡಗಳಿಂದಲೋ, ಸುಟ್ಟು ಗಾಯಗಳಿಂದಲೋ ಅಥವಾ ಇನ್ಯಾವುದೋ ಕಾರಣದಿಂದ ದೇಹದ ಯಾವುದೇ ಭಾಗಕ್ಕೆ ಊನವಾದರೆ ಅದರ ಪುನರ್ರಚನೆ ಪ್ಲಾಸ್ಟಿಕ್ ಸರ್ಜರಿಯ ಪರಿಮಿತಿಗೆ ಬರುತ್ತದೆ. ತುಂಡಾದ ಕೈ, ಕಾಲು ಅಥವಾ ಕೈ ಬೆರಳುಗಳು, ಕಾಲ್ಬೆರಳುಗಳು ಇವುಗಳ ಮರುಜೋಡಣೆ ಕೂಡ ನಮ್ಮಿಂದ ಸಾಧ್ಯ. ಹೀಗೆ ತುಂಡಾದ ಕೈ ಅಥವಾ ಬೆರಳುಗಳು ಅಥವಾ ಕಾಲು ಹೇಗೆ ಆಸ್ಪತ್ರೆಗೆ ತರಬೇಕು ಎನ್ನುವುದು ಅನೇಕರ ಪ್ರಶ್ನೆಯಾಗಿರುತ್ತೆ. ಇದನ್ನು ಗಮನ ಇಟ್ಟು ಕೇಳಿ. ತುಂಡಾದ ಅಂಗವನ್ನು ಒಂದು ಸ್ವಚ್ಛ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಈ ಪ್ಲಾಸ್ಟಿಕ್ ಚೀಲವನ್ನು ಮಂಜುಗೆಡ್ಡೆ ಅಂದರೆ ಐಸ್ ಇರುತ್ತವಲ್ಲ ಆ ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ಆದಷ್ಟು ಬೇಗ ಆಸ್ಪತ್ರೆಗೆ ಬರಬೇಕು. ಮಂಜುಗೆಡ್ಡೆ ಅಥವಾ ಐಸ್ನ ಈ ಒಂದು ಭಾಗದ ಹೊರಗಿರಬೇಕು ಹೊರತು ಅದರ ಒಟ್ಟಿಗೆ ಇಡಬಾರ್ದು ಮತ್ತು ಆದಷ್ಟು ಬೇಗ ಆಸ್ಪತ್ರೆಗೆ ಬರಬೇಕು. ದುರದೃಷ್ಟವಶಾತ್ ವ್ಯಕ್ತಿಯು ಕ್ಯಾನ್ಸರ್ ರೋಗಕ್ಕೆ ತುತ್ತಾದರೆ ಅರ್ಬುದ ತಜ್ಞರು ಶಸ್ತ್ರಚಿಕಿತ್ಸೆ ಮೂಲಕ ಕ್ಯಾನ್ಸರ್ ಹಬ್ಬಿರುವ ಭಾಗವನ್ನು ತೆಗೆಯುವುದು ಪರಿಕ್ರಮ. ಹೀಗೆ ದೇಹದ ಕೆಲವು ಅಂಗಗಳ ಭಾಗವನ್ನು ತೆಗೆದಾಗ ಅದನ್ನು ಮತ್ತೆ ಪುನರ್ರಚಿಸೋದು ಪ್ಲಾಸ್ಟಿಕ್ ಸರ್ಜನರ ಜವಾಬ್ದಾರಿ. ಯಾವುದೇ ಕಾರಣದಿಂದ ವ್ಯಕ್ತಿಯು ಕುರೂಪದಿಂದ ಬಳಲುತ್ತಿದ್ದರೆ ಸೌಂದರ್ಯವರ್ಧನೆಗೂ ಕೂಡ ಇಲ್ಲಿ ಉಪಾಯಗಳಿವೆ. ವಯೋಸಹಜವಾಗಿ ಆಗುವ ಬದಲಾವಣೆಗಳನ್ನು ಹಿಮ್ಮುಖ ಮಾಡಿ ವ್ಯಕ್ತಿಯು ಇನ್ನೂ ಸುಂದರವಾಗಿ ಕಾಣುವಂತೆ ಮಾಡಬಹುದು. ಮುಖದ ಸೌಂದರ್ಯವರ್ಧನೆ, ಸೊಟ್ಟ ಮೂಗು ಸರಿಪಡಿಸುವಿಕೆ, ಸ್ತನದ ಗಾತ್ರವರ್ಧನೆ ಅಥವಾ ಕಡಿತ, ಲಿಂಗ ಬದಲಾವಣೆ, ಹೀಗೆ ಅನೇಕಾನೇಕ ಸ್ವರೂಪ ಶಸ್ತ್ರಚಿಕಿತ್ಸೆ ಕೂಡ ನಮ್ಮ ಕೆಲಸ. ಶ್ರೀಸಾಮಾನ್ಯರಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಅರಿವು ಮೂಡಿಸೋ ಸದುದ್ದೇಶದಿಂದ ಪ್ರತಿ ವರ್ಷ ಜುಲೈ 15ರಂದು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಸರ್ಜರಿ ದಿವಸವಾಗಿ ಆಚರಿಸೋದು ವಾಡಿಕೆ. ಇನ್ನೇನು, ಈ ಜುಲೈ 15 ಬಂದೇ ಬಿಡ್ತು ಅಲ್ವೇ? ಇವತ್ತಿನ ನಮ್ಮ ಆರೋಗ್ಯ ಸಂವಾದ ಕೂಡ ನಮ್ಮ ಪ್ರೀತಿಯ ಶ್ರೋತೃಗಳಲ್ಲಿ ಪ್ಲಾಸ್ಟಿಕ್ ಸರ್ಜರಿ ವಿಚಾರಗಳನ್ನು ಮನವರಿಕೆ ಮಾಡೋದೇ ಇತ್ತು. ಕೊನೆಯದಾಗಿ ಒಂದು ಕನ್ನಡದ ನಾಣ್ಣುಡಿ ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ಆಡುಮುಟ್ಟದ ಸೊಪ್ಪಿಲ್ಲ ಎಂಬ ನಾಣ್ಣುಡಿಯಂತೆ ಸ್ವರೂಪ ಶಸ್ತ್ರಚಿಕಿತ್ಸೆಯ ಪರಿಮಿತಿಗೆ ಬರದ ವಿಷಯವೇ ಇಲ್ಲ. ಅಡಿಯಿಂದ ಮುಡಿಯವರೆಗೂ ಪುನರ್ರಚನೆ ಎಂದಾಕ್ಷಣ ನೆನಪು ಮಾಡಿಕೊಳ್ಬೇಕಾದ ಮೊದಲ ವ್ಯಕ್ತಿ ನಿಮ್ಮ ಪ್ರೀತಿಯ ಪ್ಲಾಸ್ಟಿಕ್ ಸರ್ಜನ್. ನಮಸ್ಕಾರ ಡಾಕ್ಟರ್ ಅನಿಲ್. ಧನ್ಯವಾದಗಳು. ಧನ್ಯವಾದಗಳು. ಕೇಳುಗರಿಗೆ ನಿಮಗೆ ಕರೆ ಮಾಡಬೇಕು ಅಂತಂದರೆ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಇನ್ನೊಂದು ಸಾರಿ ನೆನಪು ಮಾಡಿಕೊಡ್ತೀನಿ. 244-344-14 244-344-15 ಮತ್ತು 244-344-16 ಧಾರವಾಡದ STD ಕೋಡ್ 0836. ಡಾಕ್ಟರ್ ಕರೆಗಳು ಬರ್ತಾ ಇವೆ, ತಗೊಂಬಿಡೋಣ. ತಗೊಳ್ಳೋಣ. ಹಲೋ ಸರ್, ನಮಸ್ಕಾರ ರೀ. ನಮಸ್ಕಾರ, ಯಾರು ಮಾತಾಡೋದು? ಶಿವಲಿಂಗ ಹಿರೇಮಠ, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮೂಳ್ಕೊಳ್ದಿಂದ. ಕೇಳಿ ಹಿರೇಮಠ, ನಿಮ್ಮ ಪ್ರಶ್ನೆ ಏನು? ಹಲೋ. ಹಾಂ ಸರ್, ನನ್ನ ಪ್ರಶ್ನೆ ಅಂದ್ರೆ ರೀ, ಪ್ಲಾಸ್ಟಿಕ್ ಸರ್ಜರಿ ಅಂದ್ರೂ ಕೂಡ ಅಲ್ಲಿ ಪ್ಲಾಸ್ಟಿಕ್ ಉಪಯೋಗಿಸದೇ ಇದ್ರೂ ಕೂಡ ಪ್ಲಾಸ್ಟಿಕ್ ಸರ್ಜರಿ ಅಂತಾರೆ, ಯಾಕಂತ ಕೇಳ್ಬೇಕಾಯ್ತು ಸರ್. ಬಹಳ ಒಳ್ಳೆ ಪ್ರಶ್ನೆ ಹಿರೇಮಠರೆ. ಅದೇನ ಹೇಳಿದ್ದು, ಪ್ಲಾಸ್ಟಿಕೋಸ್ ಅಂತಂದ್ರೆ ಟು ಮೋಲ್ಡ್ ಅಥವಾ ಹಚ್ಚಿ ಹಾಕೋದು ಅಂತ. ಯಾವುದೇ ಭಾಗವನ್ನು ಸ್ವರೂಪ ಅಂದ್ರೆ ನೀವಿದ್ದ ರೂಪವನ್ನೇ ಆದಷ್ಟು ನಾವು ಬಳಸ್ತೀವಿ. ಆಯ್ತಾ? ಪ್ಲಾಸ್ಟಿಕೋಸ್ ಅನ್ನೋದು ಗ್ರೀಕ್ ಇಂದ ಬಂದಂತ ಶಬ್ದ, ಅದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಅಂತಾರೆ ಹೊರತು ಇಲ್ಲಿ ಪ್ರತಿ ಒಂದು ಆಪರೇಷನ್ಗೂ ಪ್ಲಾಸ್ಟಿಕ್ ಉಪಯೋಗಿಸ್ತೀವಿ ಅಂತ ಅಲ್ಲ. ಓಕೆ, ದೇಹದ ಭಾಗವನ್ನೇ ಸರಿಪಡಿಸ್ತೀವಿ ಹೊರತು ಯಾವಾಗಲೂ ಪ್ಲಾಸ್ಟಿಕ್ನ ಉಪಯೋಗಿಸೋದಿಲ್ಲ. ಬೇರೆ ಬೇರೆ ಇಂಪ್ಲಿಮೆಂಟ್ಸ್ ಅಂತ ಹೇಳ್ತೀವಿ, ಅದನ್ನ ಉಪಯೋಗಿಸ್ತೀವಿ, ಅದು ಪ್ಲಾಸ್ಟಿಕ್ ಅಲ್ಲ. ಓಕೆ ಸರ್, ಇನ್ನೊಂದು ಪ್ರಶ್ನೆ ಅಂದ್ರೆ, ಜುಲೈ 15ನ್ನ ಯಾಕೆ ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಸರ್ಜರಿ ದಿನ ಅಂತೇಳಿ ಮಾಡ್ರಿ ಅಂತೇಳಿ ಕೇಳ್ಬೋದ್ರಿ? ಇಲ್ಲ, ಅದೇನು ವಿಶೇಷ ಅಂತ ಇರಲಿಲ್ಲ. ವರ್ಷದ ಮಧ್ಯದಲ್ಲಿ ಮಾಡಬೇಕು ಅಂತ ನಮ್ಮ ಹಿರಿಯರು ವಿಚಾರ ಮಾಡಿದರು. ಮೊದಲು ಅದು ಭಾರತೀಯ ಪ್ಲಾಸ್ಟಿಕ್ ಸರ್ಜರಿ ಅಂತ ಮಾಡಿದರು, ನಂತರ ಇಡೀ ಅಂತಾರಾಷ್ಟ್ರೀಯ ಒಕ್ಕೂಟ ಒಪ್ಪಿ ಇದನ್ನು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಸರ್ಜರಿ ಅಂತ ಮಾಡಿದ್ದಾರೆ. ಇದರ ಕರ್ತೃ ಡಾಕ್ಟರ್ ರಾಜಸಭಾಪತಿ ಅಂತ ಹೇಳಿ ಅವರಿಗೆ ಸಲ್ತದೆ. ಥ್ಯಾಂಕ್ಸ್ ರೀ ಸರ್, ಎಲ್ಲ ಮಾಹಿತಿಗೆ ಧನ್ಯವಾದಗಳು. ನಮಸ್ಕಾರ. ಹಲೋ, STM ಆರೋಗ್ಯ ಸಂವಾದ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಯಾರು ಮಾತಾಡೋದು? ನಾವು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಕಿತ್ತೂರಿಂದ ಮಾತಾಡೋದು, ಸಣ್ಣನಿಂಗಪ್ಪ ಸೊಗಲಾ ಅಂತ ರೀ. ಕೇಳಿ ಸೊಗಲಾ ಅವರೇ, ನಿಮ್ಮ ಪ್ರಶ್ನೆ. ಡಾಕ್ಟರ್ ಸಾಹೇಬರಿಗೆ ನಮಸ್ಕಾರ ರೀ. ನಮಸ್ಕಾರ. ಹೇಳಿ. ನೀವು ಸುಶ್ರತ್ ಅವರು ಪ್ಲಾಸ್ಟಿಕ್ ಸರ್ಜರಿ ಪಿತಾಮಹ ಅಂತ ಹೇಳಿದಾರಲ್ಲ. ಹೌದು ಸರ್. ಅಂದ್ರೆ ಅವಾಗೂ ಪ್ಲಾಸ್ಟಿಕ್ ಸರ್ಜರಿ ಇದು ಮಾಡ್ತಿದ್ರು, ಆದ್ರೆ ಅವಾಗಿಂದ ಮತ್ತೆ ಈಗಿನ ಒಂದು ಆಧುನಿಕ ವೈದ್ಯಕೀಯ ಪದ್ಧತಿ ಏನೇನು ವ್ಯತ್ಯಾಸ ಆಗಿತ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಿ. ಬಹಳ ಒಳ್ಳೆ ಪ್ರಶ್ನೆ. ಮತ್ತೆ ಸುಶ್ರುತ ಸಂಹಿತೆಯನ್ನು ಒಂದು ಸಂಸ್ಕೃತ ಗ್ರಂಥದಲ್ಲಿ ಸುಶ್ರುತ ಅವರು ಆಗಿನ ಕಾಲದಲ್ಲಿ ಮಾಡಿದಂತಹ ಪ್ರತಿಯೊಂದು ಶಸ್ತ್ರಚಿಕಿತ್ಸೆ ಬಗ್ಗೆ ಹೇಳಿದ್ದಾರೆ. ಈಗ ಬಹಳಷ್ಟು ಆವಿಷ್ಕಾರಗಳಾಗಿವೆ, ಮತ್ತೆ ಈಗ ಕೆಲವು ಎಕ್ವಿಪ್ಮೆಂಟ್ ಅಂದ್ರೆ ನಮ್ಮ ಸಾಮಗ್ರಿಗಳಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ. ಅದರಿಂದ ಇನ್ನೂ ಹೆಚ್ಚಿನ ಒಳ್ಳೆ ರಿಸಲ್ಟ್ನ ಅಂದ್ರೆ ಒಳ್ಳೆ ಒಂದು ಪರಿಣಾಮಕಾರಿಯಾಗಿರೋ ಒಂದು ರಿಸಲ್ಟ್ನ ನಾವು ಕೊಡಬಹುದು. STM ಆರೋಗ್ಯ ಸಂವಾದ. ಹಲೋ ಸರ್, ನಮಸ್ತೆ. ನಮಸ್ತೆ. ನಾನು ರಾಮದುರ್ಗ ತಾಲೂಕು, ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕು ಚಿಕ್ಕಪ್ಪ ಗ್ರಾಮದಿಂದ ಸುಮಿತ್ರಾ ಅಂತ ಮಾತಾಡುದು ಸರ್. ನಾನು ಸುಮಿತ್ರಾ ಅವರ, ನಿಮ್ಮ ರೇಡಿಯೋ ಸ್ವಲ್ಪ ದೂರ ಇಡಿಯಮ್ಮ. ಸರ್ ನಾನು ಹೊರಗೆ ಬಂದೆ. ಆಯ್ತು ಸರ್. ಸರ್ ನಾ ಡಾಕ್ಟರ್ ಜೊತೆ ಮಾತಾಡ್ಬೇಕಿತ್ತು. ಹೇಳಿ ತಾಯಿ. ಹೇಳಿ. ಹಾ ಸರ್, ನಮಸ್ತೆ. ನಮಸ್ಕಾರ ತಾಯಿ. ಹೇಳಿ ಸರ್. ನಮ್ದೊಂದು ಈಗ 8 ವರ್ಷದೊಂದು ಮಗು ಇದೆ ಸರ್. ಅದು 3 ವರ್ಷದ ಇದ್ದಾಗ ಸ್ವಲ್ಪ ಸುಟ್ಕೊಂಡಿತ್ತು ಸರ್, ಗಾಯ ಆಗಿತ್ತು ಸರ್. ಅದ ನಾನು ಎಸ್ ಟಿ ಎಂಗೆ ಬಂದಿದ್ದೆ, ಅಲ್ಲೇ ಸ್ವಲ್ಪ ಅದು 25% ಇದೆ, ಇದು ಬೇಡ ಕಿಮ್ಸಿಗೆ ಹೋಗ್ರಂತ ನಾನು ಅಲ್ಲಿಂದ ಅಲ್ಲಿಗೆ ರೆಫೇರ್ ಮಾಡಿದ್ರು ಸರ್. ಅಲ್ಲಿ ಹೋಗೆಲ್ಲ ಟ್ರೀಟ್ಮೆಂಟ್ ಅದೆಲ್ಲ ತಗೊಂಡು ಇವಾಗೆಲ್ಲ ಗುಣವಾಗಿ ಮುನಿಗೆ ಬಂದಿವೆ ಸರ್. ಬಂದು 2-3 ವರ್ಷ ಆಯ್ತು ಸರ್. ಅದು ಸ್ವಲ್ಪ ಕೈನು ಹಿಡ್ಕೊಂಡಿತ್ತು, ಅದನ್ನ ಸೀಜ್ ಮಾಡ್ಲಿಕ್ಕೆ ಅದನ್ನ ಪ್ಲಾಸ್ಟಿಕ್ ಸರ್ಜರಿನು ಕೂಡ ಮಾಡಿದ್ರು ಸರ್. ಸರಿ, ಇವಾಗ ಸರ್ ಅದು ಸ್ವಲ್ಪ ಕಲಿ ಉಳಿದಿದೆ, ಅದಕ್ಕೆ ಮತ್ತೆ ಸರ್ಜರಿ ಮಾಡ್ತಾರಂತ ನನಗೆ ಕೇಳಿ ಬಂದಿದೆ ಸರ್. ಅದಕ್ಕೆ ಕೇಳಿದೆ ಸರ್. ತಾವ್ ಹೇಳದ್ ನೋಡಿದ್ರೆ ಪೋಸ್ಟ್ ಬರ್ನ್ ಕಾಂಟ್ರಾಕ್ಚರ್ ತರ ಆಗಿದೆ, ಮತ್ತೆ ಅದಕ್ಕೆ ಆಪರೇಷನ್ ಕೂಡ ಆಗಿದೆ ಅಂತ ಹೇಳ್ತಿದ್ರಿ. ಈ ಕಲೆ ಇರೋದ್ರಿಂದ ಸೀದಾ ಆಗಿದೆ, ಅದು ಸರ್ಜರಿ ಮುಖಾಂತರ ಅಲ್ಲೇ ಕೀಮ್ಸ್ ಅಲ್ಲೇ ಮಾಡಿದ್ವಿ ಸರ್ ಅದನ್ನ. ಸರಿ, ಇವಾಗ ಸರ್ಜರಿ ಆಗಿದೆ, ಕೈನು ಸೀದಾ ಆಗಿದೆ ಸರ್. ಸ್ವಲ್ಪ ಅದು ಕಲೆ ಉಳಿದಿದೆ ಸರ್, ಅದು ಹೆಣ್ಮಗು ಇರೋದ್ರಿಂದ. ಬನ್ನಿ ತಾಯಿ ಆಸ್ಪತ್ರೆಗೆ ಬನ್ನಿ, ಒಮ್ಮೆ ನೋಡುವ ನಮ್ಮ ಕೈಲಿ ಏನ್ ಬೆಟರ್ ಆಗ್ತದೆ ಅದು ಮಾಡಿಕೊಡುವ. ಅದು ಮಾಡ್ಲಿಕ್ಕೆ ಬರ್ತೀವಿ ಅಂತ ಕನ್ಫರ್ಮ್ ಇದೆಯಾ ಸರ್? ನೋಡಿದ್ಮೇಲೆ ಹೇಳ್ಬೋದು ತಾಯಿ ನಾನು, ನೀವು ಬನ್ನಿ ಒಮ್ಮೆ. ಆಯ್ತು ಸರ್, ಲಾಸ್ಟ್ಗೆ ನಿಮ್ಗೆ ವಿಳಾಸ ಕೊಡಿ ಸರ್. ಆಯ್ತು ರೀ. ಆಯ್ತು ಸರ್, ಥ್ಯಾಂಕ್ ಯು. ಡಾಕ್ಟರ್ ಅನಿಲ್ ಹೇಳಿ, ಇವಾಗ ಎಷ್ಟು ಹೇಳಿದ್ರಿ ಪ್ಲಾಸ್ಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಹೌಸ್ ಅನ್ನೋ ಒಂದು ಶಬ್ದದಿಂದ ಬಂದದ್ದು ಅಂತ ಹೇಳಿ. ಇಲ್ಲಿ ಪ್ಲಾಸ್ಟಿಕ್ ಬಳಕೆ ಅಂತ ಏನೂ ಇರೋದಿಲ್ಲ ಅಂತ ಕೂಡ ಅದನ್ನು ನೀವು ಕನ್ಫರ್ಮ್ ಮಾಡಿದ್ರಿ. ಇಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಹಾಗೂ ಕಾಸ್ಮೆಟಿಕ್ ಸರ್ಜರಿ, ಈ ಎರಡಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಅಥವಾ ಏನಾದರೂ ಸಾಮ್ಯತೆ ಇದೆಯಾ ಇದರಲ್ಲಿ? ಒಳ್ಳೆ ಪ್ರಶ್ನೆ ಮತ್ತೆ ಇದು. ಪ್ಲಾಸ್ಟಿಕ್ ಸರ್ಜರಿನ ಒಂದು ದೊಡ್ಡ ಮರಕ್ಕೆ ನಾವು ಹೋಲಿಸಿದ್ರೆ ಕಾಸ್ಮೆಟಿಕ್ ಸರ್ಜರಿ ಈಸ್ ಅ ಪಾರ್ಟ್ ಆಫ್ ಇಟ್, ಅಂದರೆ ಅದರದ್ದೊಂದು ರೆಂಬೆ ಅಥವಾ ಅದರದ್ದೊಂದು ಶಾಖೆ ಅಂತ ಹೇಳ್ಬೋದು. ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಬಹಳಷ್ಟು ಶಾಖೆಗಳಿರ್ತವೆ. ಹ್ಯಾಂಡ್ ಆ್ಯಂಡ್ ಮೈಕ್ರೋವ್ಯಾಸ್ಕ್ಯುಲರ್, ಅಂದರೆ ಕೈ ಒಂದು ಊನ ಆಗಿದ್ದರೆ ಅಥವಾ ರಕ್ತನಾಳಗಳ ಸರ್ಜರಿ ಇರಬಹುದು. ಕ್ರೇನಿಯೋಫೇಷಿಯಲ್, ಅಂದರೆ ಮುಖದ ಸರ್ಜರಿ ಮತ್ತು ತಲೆ ಸ್ಕಲ್ ಬೇಸ್, ಅದು ಪ್ಲಾಸ್ಟಿಕ್ ಸರ್ಜರಿಗೆ ಬರ್ತದೆ. ಹಾಗೆ ಕಾಸ್ಮೆಟಿಕ್ ಸರ್ಜರಿ ಕೂಡ ಒಂದು ಭಾಗವಷ್ಟೆ. ಕಾಸ್ಮೆಟಿಕ್ ಸರ್ಜರಿನೇ ಪ್ಲಾಸ್ಟಿಕ್ ಸರ್ಜರಿ ಅಲ್ಲ. ಓಕೆ, ಎಷ್ಟೇ ಆರೋಗ್ಯ ಸಂವಾದ. ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದು? ನಾನು ನಿಯಮಿತ ಕೇಳುವಾಗ ಉದಯ ಟೇಲರ್ ಸರ್, ಕೇಳೋದಿಂದ. ಮೆಣಸ್ಕಿ ಅವರು, ಕೇಳಿ ನಿಮ್ಮ ಪ್ರಶ್ನೆ ಏನು ಸರ್? ಈಗ ಸ್ವರೂಪ ಶಸ್ತ್ರಚಿಕಿತ್ಸೆ ಇದು ಕ್ರಿಯೆ ಒಳಗ್ರಿ ಆವಿಷ್ಕಾರಗಳು ಬಹಳ ಅದಾವ ಅಂದ್ರಲ್ರಿ, ಆದ್ರ ಹಿಂದ ಕ್ರಿಸ್ತಿ ಶಕ ಪೂರ್ವದೊಳಗ ಐತಿ ಅಂತಂದ್ರೆ, ಈಗ ಸ್ವರೂಪಗಳು ಬದಲಾವಣೆ ಯಾವ್ಯಾವ ಅದಾವ ಅಂತ ಹೇಳ್ಬೇಕಂತ. ಬದಲಾವಣೆ ಅಂತಂದ್ರೆ, ಈಗ ಮೊದಲು ಈಗ ಕೈ ಏನಾದ್ರು ಊನ ಆಗಿದ್ರೆ ಅಥವಾ ಕೈ ಕಟ್ಟೆ ಆಗ್ಬಿಟ್ಟಿದ್ರೆ ಮತ್ತೆ ಅದನ್ನ ಜೋಡಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ಮೈಕ್ರೋಸ್ಕೋಪ್ ಇರೋದ್ರಿಂದ, ಅಂದ್ರೆ ಸೂಕ್ಷ್ಮಾಣು ದರ್ಶನ ಇರೋದ್ರಿಂದ ಅದನ್ನ ಮತ್ತೆ ರಕ್ತನಾಳಗಳು, ನರಗಳು, ತುಂಡಾದ ಸ್ನಾಯುಗಳನ್ನ ಜೋಡಿಸಿ ಮತ್ತೆ ಮೊದಲನೇ ಹಾಗೆ ದೇವರು ಕೊಟ್ಟಾಗ ಆಗದೆ ಹೋದ್ರೂ ಮನುಷ್ಯ ಪ್ರಯತ್ನದಿಂದ ಎಷ್ಟು ಮಟ್ಟಿಗೆ ಆಗುತ್ತೆ ಅಷ್ಟರ ಮಟ್ಟಿಗೆ ಕೈನ ಅವರು ಮತ್ತೆ ಉಪಯೋಗಿಸಬಹುದು. ಬಹಳಷ್ಟು ಹೇಳಿ. ಹಲೋ ಸರ್. ಈಗ ಆವಿಷ್ಕಾರಗಳು ಬದಲಾವಣೆಗಳು ಆಗಿವೆ ಅಂದ್ರಲ್ರಿ, ಆವಿಷ್ಕಾರಗಳು ಎಷ್ಟು ಇದಾವೆ ಅಂತ ನಂದು ಕೇಳೋದ್ರಗೋಸ್ಕರ ಕೇಳತ್ತೀನಿ. ಬಹಳಷ್ಟು ಇರ್ತವೆ ಸರ್, ಬಹಳಷ್ಟು ಇರ್ತವೆ. ಮತ್ತೆ ಅದಕ್ಕೆ ಅದರ ವಿವರಣೆ ಒಟ್ಟು ಕೊಟ್ಟರೆ ಚಲೋ ಆಗ್ತದಂತ. 2 ನಿಮಿಷದಲ್ಲಿ ಹೇಳಕ್ ಆಗೋದಿಲ್ಲ, ಆವಿಷ್ಕಾರಗಳು ನಿಮ್ಗೆ ಗೊತ್ತಿರ್ತದೆ. ಬಹಳ ಟೀಟಿಗೆ ಒಳಗು ಹೇಳಿಲ್ಲ ಸರ್, ನಾವು ನೀವು ಕ್ರಿಸ್ತಿಕ ಪೂರ್ವದೊಳಗು ಐತಿ ಅಂದ್ರಿ. ಹೌದು, ಮತ್ತ ಅದರ ಸಂಬಂಧ ಕೇಳಾಗತ್ತೀನಿ ಸರ್, ಕೇಳೋದ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ. ವೈದ್ಯಕೀಯ ಶಾಸ್ತ್ರದಲ್ಲಿ ಪ್ರತಿನಿತ್ಯ ಅಥವಾ ಯಾವುದೇ ಶಾಸ್ತ್ರದಲ್ಲಿ ಇರ್ಬೋದು, ಪ್ರತಿನಿತ್ಯ ಹೊಸ ಹೊಸ ಆವಿಷ್ಕಾರಗಳು ಆಗ್ತಿರ್ತವೆ. ಆ ಆವಿಷ್ಕಾರಗಳನ್ನ ಬಳಸ್ಕೊಂಡು ರೋಗಿಗಳಿಗೆ ಒಳ್ಳೇದಾಗಲಿ ಅಂತ ವೈದ್ಯರು ಕೂಡ ಟ್ರೀಟ್ಮೆಂಟ್ ಅಥವಾ ಅವ್ರಿಗೆ ಚಿಕಿತ್ಸೆ ನಡೆಸ್ತಾ ಇರ್ತಾರೆ. ಈ ರೀತಿ ಮಾಡೋದ್ರಿಂದ ಆವಿಷ್ಕಾರಗಳನ್ನ ಹೇಳ್ತಾ ಹೋದ್ರೆ ಇದೇ ಒಂದು ಟಾಪಿಕ್ ಆಗಿಬಿಡುತ್ತೆ. ಈ ರೀತಿ ಮಾಡೋದ್ರಿಂದ ಜನಗಳಿಗೆ ಉಪಯೋಗ ಆಗ್ತದೆ. ಒಳ್ಳೆ ಸೊಲ್ಯೂಷನ್ ಐತೆ ಸರ್. ಖಂಡಿತ ಖಂಡಿತ. ಥ್ಯಾಂಕ್ ಯು ಸರ್. ನಮಸ್ಕಾರ. ಎಷ್ಟೇ ಆರೋಗ್ಯ ಸಂವಾದ. ಯಾರು ಮಾತಾಡೋದು? ಮುಂಡ್ರಿಗಿಂದ ಶೋಭಾ ಪಾಟೀಲ್ ಅಂತ ಹೇಳಿ ಸರ್. ನಮಸ್ಕಾರ. ನಮಸ್ಕಾರ ತಾಯಿ, ಹೇಳಿ. ಹಾ ಸರ್, ನಮ್ಮ ಮಗಳು ಇವಾಗ 15 ವರ್ಷ ರೀ ಸರ್ ಅವ್ರಿಗೆ. ಅವಳು ಇವಾಗ 4 ವರ್ಷದ ಹಿಂದೆ ತಂತಿ ಬಿಡಿಸ್ಕೊಂಡಿ ಸರ್ ಕುತ್ತಿಗೆಗೆ. ಅದು ಹೊಲಿಗೆ ಬಿದ್ದು ಸ್ವಲ್ಪ ಉಬ್ಬಿ ಬಿಟ್ಟೈತ್ರಿ ಸರ್. ಈಗ ಅದು ಚಿನ್ನ 2 ಸೈಡ್ ಕುತ್ತಿಗೆಗೆ ರೀ ಸರ್. ಅದು ಉಳಿದ ಹೆಚ್ಚಿಂದ್ರಿ ಸರ್. ಅದ ಹಿಂಗ ಅದು ಏನ ಮಾಡಿ ಹೊಲಿಗೆ ಹಾಕ್ಯಾರಿ ಸರ್. ಅವಾಗ ಅದನ್ನ ಕಲಿ ಆಗ್ಬಿಟ್ಟಿದ್ರ ಹೆಣ್ಣು ಹುಡುಗಿಯೆಲ್ಲ ಸರ್. ಎರಡೂ ಕಡೆ ಕಲಿ ಆಗ್ಬಿಟ್ಟೈತೆ, ಕುತ್ತಿಗೆ ಮಧ್ಯ ಭಾಗ ಬಿಟ್ಟು 2 ಸೈಡ್ನ ಒಂದೊಂದ್ ಬಟ್ನಷ್ಟು ಉದ್ದ ಬಟ್ನಷ್ಟು ಕಲಿ ಆಗೈತೆ ಸರ್. ಅದ ಈಗ ನೀನು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿ ನಾವು ಇದನ್ ಮಾಡ್ಬೋದಾ, ಅಥವಾ ಕ್ರೀಮ್ ಹಚ್ಚಿ ಏನಾರ ಕಲಿ ಕಾಡ್ಲಾರ್ದಂಗ್ ಮಾಡ್ಬೋದಾ? ಆಮೇಲೆ ಕಾಸ್ಟ್ಲಿ ಜಾಸ್ತಿ ಐತೆ ಸರ್ ಇದು ಪ್ಲಾಸ್ಟಿಕ್ ಸರ್ಜರಿ ಏನಾರ ಅಂತ? ಇಲ್ಲ, ಅದೇನು ತುಂಬಾ ಕಾಸ್ಟ್ಲಿ ಏನಾಗ್ಲಿಕ್ಕಿಲ್ಲ. ನೀವು ಹೇಳೋದ್ ನೋಡಿದ್ರೆ ಕೀಲಾಯ್ಡ್ ಆಗಿರಬಹುದು ಅಂತ ಅನ್ಸುತ್ತೆ. ಉಬ್ಬಿ ಆಗಿರೋದು ಅಂತ. ಸರ್ ಉಬ್ಬಿ ಎರಡು ಸೈಡ್ ನ ಉಬ್ಬೆ ಸರ್. ಅದು ಕ್ರೀಮ್ ತರ್ತೀವಿ ಸರ್, ಸ್ಕಿನ್ ಡಾಕ್ಟರ್ ಕಡೆ ಅದು ಹೋಗ್ಲಿಲ್ಲ ಸರ್, ಕಲಿ ಹೋಗ್ತಾ ಇಲ್ಲ, ಹೆಂಗ್ ಬೆಳದಂಗೆಲ್ಲ ಸ್ವಲ್ಪ ಜಾಸ್ತಿ ಕಾಣ್ತೀವಿ ಸರ್, ಬೆಳಗದಾಡ್ರಿ ಸರ್. ಬನ್ನಿ ಆಸ್ಪತ್ರೆಗೆ ಬನ್ನಿ ಒಂದ್ಸರ್ತಿ, ಯಾವ ರೀತಿ ಚಿಕಿತ್ಸೆ ಮಾಡ್ಬೋದು ಏನಾದ್ರು ಜಾಸ್ತಿ ಆಗತ್ತಾ ಅಂತ. ಹೆದರ್ಬೇಡಿ, ಧರ್ಮಸ್ಥಳ ದವಾಖಾನೆಯಲ್ಲಿ ಕಾಸ್ಟ್ಲಿ ಏನ್ ಜಾಸ್ತಿ ಇರೋದಿಲ್ಲ, ಬರ್ರಿ ನೀವು. ಓಕೆ ಸರ್. ಇದು ನಡು ಬಂದದ್ದು ಈಗ ಪ್ಲಾಸ್ಟಿಕ್ ಸರ್ಜರಿಯಿಂದ ಸರಿ ಮಾಡ್ಬೋದಲ್ಲ ಸರ್, ನಡು ಹಿಂಗಾಗಿದ್ದ ಅಥವಾ ಬೈ ಬರ್ತ್ ಲಿಂದ ಏನಾರ ಆಗಿದ್ರೆ ಹಂಗನ ಸರಿ ಮಾಡ್ಬೋದಲ್ಲ ಸರ್? ಸರಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವ ನಾವು, ಬನ್ನಿ. ಹಲೋ, ಎಷ್ಟೇ ಮಾರಿಗೆ ಸಂವಾದ. ನಂದು ಇನ್ನೊಂದು ಪ್ರಶ್ನೆ ಸರ್, ನಾವು ಬೆಳಗಾವಿ ಜಿಲ್ಲೆ ರಾಮಪುರ ತಾಲೂಕು ಕಿತ್ತೂರಿಂದ ರೀ, ಸನ್ನನಿಂಗಪ್ಪ ಸುಗಲ ಸರ್. ಕೇಳ್ರಿ ಪ್ರಶ್ನೆ ಏನು ಬೇಗ. ಅದು ನೀವು ಕಾರ್ಯಕ್ರಮದ ಬಗ್ಗೆ ವಿವರಣೆ ನೀಡುವ ಹೊತ್ತಿನಾಗ ಹೇಳಿದ್ರಿ ಈ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಲಿಂಗ ಬದಲಾವಣೆನು ಬರುತ್ತಂತ ಹೇಳಿದ್ರಿ ಸರ್. ಹೌದು, ಅದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಸ್ವಲ್ಪ ಹೇಳ್ತಾರೆ ಅಂದ್ರೆ ಲಿಂಗ ಬದಲಾವಣೆ ಅಂತ ಯಾವ ತರ ಅಂತ. ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಕೆಲವು ಮಕ್ಕಳಿಗೆ ಪುರುಷ ಇರೋದ್ ಬದಲು ಸ್ತ್ರೀ ಇರ್ತಾರೆ, ಅಥವಾ ಸ್ತ್ರೀ ಇರೋದ್ ಬದಲು ಪುರುಷ ಇರ್ತಾರೆ, ಅದನ್ನು ಕೂಡ. ಮತ್ತೆ ಈ ಮಧ್ಯ ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳ್ತೀವಲ್ಲ, ಮಧ್ಯ ಲಿಂಗದವರು, ಅವ್ರದ್ದು ಕೂಡ ಅವರ ಹಾರ್ಮೋನ್ ನೋಡಿಕೊಂಡು ಆ ಸರಿಯಾದ ಲಿಂಗವನ್ನು ಅದನ್ನ ಮಾಡಬಹುದು. ಅದಕ್ಕೆ ಸೆಕ್ಸ್ ಚೇಂಜ್ ಆಪರೇಷನ್ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ, ಅಥವಾ ಕನ್ನಡದಲ್ಲಿ ಲಿಂಗ ಬದಲಾವಣೆ ಸರ್ಜರಿ ಅಂತ ಹೇಳ್ತಾರೆ. ನಮಸ್ಕಾರ. ನಮಸ್ಕಾರ. ಎಷ್ಟೇ ಆರೋಗ್ಯ ಸಂವಾದ. ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದು? ವಿರುಮಡ ಪರಿಸ್ಥಿತಿ ದಾವಣಿಂದ. ಕೇಳ್ರಿ ಗೌಡ್ರ, ಪ್ರಶ್ನೆ ಏನು? ಸರ್, ಈಗ ನೀವು ಹೇಳ್ತಾ ಈಗ ಬಹಳ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಹೇಳ್ತಾ ಈ ತುಂಡಾದ ಅಂಗಗಳ ಬಗ್ಗೆ ಒಂದ್ ಎರಡು ಸಲ ರಿಪೀಟ್ ಮಾಡಿದ್ರಿ ಸರ್ ಹೇಳೋದು. ಹೌದು. ಅದಕ್ಕೆ ನನ್ನ ಪ್ರಶ್ನೆ ಅಂದ್ರೆ, ಈಗ ಯಾರ ಅಂಗ ತುಂಡಾಗಿರ್ತದಲ್ಲ ಅವ್ರದೇ ಅಂಗನೇ ಅವ್ರಿಗೆ ಜೋಡಿಸ್ಲಿಕ್ಕೆ ಬರ್ತದ, ಅಥವಾ ಒಂದ್ ವೇಳೆ ತುಂಡಾದವ್ರ ಇನ್ನೊಬ್ರು ಏನಾದ್ರು ತುಂಡಾಗಿದ್ರೆ ಅವ್ರಿಗೆ ಜೋಡಿಸ್ಲಿಕ್ಕೆ ಸಾಧ್ಯ ಬರ್ತದ ಅಂತ ಒಂದು ಕುತೂಹಲ ಸರ್. ಎರಡು ತರ ಇರುತ್ತೆ, ಒಂದು ರೀಇಂಪ್ಲಾಂಟ್, ಇನ್ನೊಂದು ಟ್ರಾನ್ಸ್ಪ್ಲಾಂಟ್ ಅಂತ. ಈಗ ನಿನ್ನೆ ಅಷ್ಟೇ ನಾವು ಕಿಡ್ನಿ ಕಸಿನೂ ಮಾಡಿದ್ವಿ, ಅದು ಕಸಿ ಆಪರೇಷನ್ ಅಂತ. ಈಗ ಜೀವಂತವಾಗಿರೋ ಕೈ ಅಥವಾ ಬೆರಳುಗಳನ್ನ ತಗೊಳ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಈಗ ಬೆರಳುಗಳು ಅಥವಾ ಕೈಗಳು ಕಟ್ಟಾಗಿದ್ರೆ ಆ ರೋಗಿಗೆ ಮತ್ತೆ ಅದನ್ನ ಮರುಜೋಡಣೆ ಮಾಡಬಹುದು, ಅದನ್ನ ರೀಇಂಪ್ಲಾಂಟ್ ಅಂತ ಹೇಳ್ತೇವೆ. ಕೆಲವೊಮ್ಮೆ ಎರಡೂ ಕೈಗಳು ಹೋಗ್ಬಿಟ್ಟಿರ್ತವೆ, ಅವಾಗ ಎರಡೂ ಕೈಗಳು ಇರೋದಿಲ್ಲ, ಈಗ ಬಾಂಬ್ ಬ್ಲಾಸ್ಟ್ ಇಂದನೋ ಏನು, ಅದಕ್ಕೆ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಕೈಗಳನ್ನ ಯಾರು ತೀರ್ಕೊಂಡಿರ್ತಾರೆ, ಬ್ರೈನ್ ಡೆಡ್ ಪರ್ಸನ್ ಅಂತ ಹೇಳ್ತೀವಲ್ಲ, ಅವರ ಕೈಗಳನ್ನ ಜೋಡಿಸಬಹುದು. ಭಾರತ ದೇಶದಲ್ಲಿ ಜೋಡಿಸಿದ್ದಾರೆ, ಇದೇ ಆವಿಷ್ಕಾರಗಳನ್ನ ನಾನು ಹೇಳಿದ್ದು, ಜೋಡಿಸಿದ್ದಾರೆ, ಚೆನ್ನಾಗಿ ಆಗಿದ್ದಾರೆ. ಅದೇ ಅಂದ್ರೆ ಏನಾಗುತ್ತೆ, ಒಂದು ಒಂದು ತೀವ್ರ ತರದ ಒಂದು ದೊಡ್ಡ ಅಪಘಾತ ಆದಾಗ, ಹೌದು, ಸಪೋಸ್ ಒಂದಿಬ್ರು ಮೂರ್ ಮಂದಿದು ಬ್ರೈನ್ ಡೆಡ್ ಆಗಿ ಅವ್ರಿಗೆ ಅವರೊಂದಿಗೆ ಇದ್ದವ್ರದ್ದು ಕೈಕಾಲ್ ಕಟ್ ಆಗಿದ್ರೆ ಅವ್ರದನ್ನ ಅವ್ರಿಗೇನಾದ್ರು ಅದರಿಂದ ಸಹಕಾರ ಆಗ್ಬೋದೇನೋ ಅಂತ ಒಂದು ಕುತೂಹಲ ಪ್ರಶ್ನೆ. ಖಂಡಿತ, ರಕ್ತದ ಗುಂಪು ಮ್ಯಾಚ್ ಆಗಿ ಯಾವ್ದು ರೀತಿ ಬೇರೆ ಕ್ರಾಸ್ ಮ್ಯಾಚ್ ಅಲ್ಲಿ ತೊಂದರೆ ಆಗ್ಲಿಲ್ಲ ಅಂದ್ರೆ, ಈಗ ನಿನ್ನೆ ನೈಟ್ ಕೂಡ ನಾವು ಒಂದು ಹೀಗೆ ಆರ್ಗನ್ ಡೊನೇಷನ್ ಮಾಡಿ ಎರಡು ಕಿಡ್ನಿಯನ್ನ ಜೋಡಿಸಿದೀವಿ, ದೇವ್ರ ದಯಿಂದ ಚೆನ್ನಾಗಿದ್ದಾರೆ ಅವರು. ಹೀಗೆ ಪ್ರತಿಯೊಬ್ಬರು ತೀರ್ಕೊಂಡ ಮೇಲೂ ಕೂಡ ಅವರ ಅಂಗಗಳನ್ನ ಬೇರೆಯವ್ರಿಗೆ ಡೊನೇಷನ್ ಮಾಡ್ತೀವಿ ಅಂತ ಒಪ್ಕೊಂಡ್ರೆ ಬಹಳಷ್ಟು ಜನಗಳು ಅವರು ಜೀವನವನ್ನ ಮತ್ತೆ ಜೀವಿಸ್ತಾರೆ. ನಿಮ್ಮ ವಿವರಣೆ ಶೈಲಿ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಷ್ಟೇ ಆರೋಗ್ಯ ಸಂವಾದ. ನಮಸ್ಕಾರ. ನಮಸ್ಕಾರ. ನಾವು ಅತ್ನಿ ತಾಲೂಕು ದೇವರ ಡೈರೆಕ್ಟಿಂದ ಬಸ್ಲಿಂಗ್ ಬಾಳಕ ನಾಯ್ಕ ಮಾತಾಡಿದ್ರೆ. ಬಸ್ಲಿಂಗ್ ಅವರ, ನಿಮ್ಮ ರೇಡಿಯೋ ಸ್ವಲ್ಪ ದೂರ ಇಟ್ಟರೆ ಚಲೋ ಆಗ್ತದೆ. ಹಾ, ಕೇಳಿ ಈಗ ಪ್ರಶ್ನೆ. ಸರ್, ಪ್ಲಾಸ್ಟಿಕ್ ಸರ್ಜರಿ ಸರ್ ತುಂಡಾದ ಕೈ ಜೋಡಿಸ್ತಾರಲ್ಲ, ಅದಕ್ಕೆ ಹೊಲಿಗೆ ಹಾಕ್ತಾರೆ ಹಂಗ ಇದು ಮಾಡ್ತಾರೆ? ಇಲ್ಲ, ಹೊಲಿಗೆ ಹಾಕ್ತಿವಿ. ಸೂಕ್ಷ್ಮಾಣು ಯಂತ್ರದ ಮೈಕ್ರೋಸ್ಕೋಪ್ ಸಹಾಯದಿಂದ ಕೂದಲಿಗಿಂತನೂ ಸಣ್ಣದಿರುವಂತ ಹೊಲಿಗೆಯನ್ನು ಉಪಯೋಗಿಸಿ ರಕ್ತನಾಳಗಳು, ನರಗಳು ಮತ್ತೆ ಸ್ನಾಯುಗಳು ಎಲ್ಲ ಜೋಡಿಸ್ತೀವಿ, ಎಲ್ಬನ್ನು ಕೂಡ ಜೋಡಿಸ್ತೀವಿ. ಎಷ್ಟೇ ಆರೋಗ್ಯ ಸಂವಾದ. ಹಲೋ. ಹಲೋ ಸರ್, ಮಾಂತೇಶ್ ಪಾಟೀಲ್ ಸಿದ್ದಾಪುರದಿಂದ ಮಾತಾಡೋದು ಸರ್. ಕೇಳ್ರಿ, ನಿಮ್ ಪ್ರಶ್ನೆ ಏನು ಸರ್? ಒಂದು ಹುಡುಗನ ಕಾಲು ಕೊರಕ್ ಕಟ್ಟಾಗಿದೆ ಸರ್, ಜೋಡಿಸ್ತಾರೆ ಸರ್ ಅದನ್ನು. ಎಷ್ಟು ದಿನ ಆಗಿದೆ ಆಗಿ? ಈಗ ಆಗಿ ಹುಟ್ಟನ್ನ ಹಂಗಾಗಿತ್ತು ಸರ್. ನೋಡ್ಬೇಕಾಗತ್ತೆ, ಇದು ಅಪಘಾತಗಳಿಂದ ಆಗಿ ಕೆಲವೇ ಗಂಟೆಗಳು, ಅದಕ್ಕೆ ನಾನು ಹೇಳಿದ ಆದಷ್ಟು ನೋಡು, ಒಮ್ಮೆ ಕರ್ಕೊಂಡ್ ಬನ್ನಿ ಆಸ್ಪತ್ರೆಗೆ, ಯಾವ ರೀತಿ ಆಗಿದೆ, ಯಾವ ರೀತಿ ಅದನ್ನ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಡ್ಬೋದು ಅಂತ ನೋಡೋಣ. ಅಲ್ಲಿ ಕೊಡ್ತೀವಿ, ಕೊನೆ ಲಾಸ್ಟಿಗೆ ಹೇಳ್ತೀವಿ. ಹಾ, ಕಾರ್ಯಕ್ರಮ ಕೇಳ್ತಾ ಇರಿ, ಕೊನೆಗೆ ಹೇಳ್ತೀವಿ. ನಮಸ್ಕಾರ. ನಮಸ್ಕಾರ. ಎಷ್ಟೇ ಆರೋಗ್ಯ ಸಂವಾದ. ನಮಸ್ತೆ. ನಮಸ್ಕಾರ. ಹೇಳಿ. ಹಾ, ಕೇಳ್ತಾ ಇದೆ, ಹೇಳಿ. ಗಂಗಪ್ಪ ಕಲ್ಲಪ್ಪ ಸಿದ್ದನಗೌಡ, ಬೆಳಗಾವಿ ಜಿಲ್ಲೆ ರಾಮ್ಬುರ್ ತಾಲೂಕಿಂದ ಕಟ್ಕೋಯಿಂದ ಮಾತಾಡೋರಿ. ಕೇಳಿ, ನಿಮ್ಮ ಪ್ರಶ್ನೆ ಏನು ಗಂಗಪ್ಪ? 2017 ನಾವು ಕಾಲು ವಾಕಿಂಗ್ ಹೋದಾಗ ಅಲ್ಲಿ ಒಂದಿಟ್ಟು ಪಟ್ಪಟಿ ಆಕ್ಸಿಡೆಂಟ್ ಆಗಿ ತೊಡಿ ಮೇಲೆ ಹಾಸ್ಕೊಂಡು ಹೋಗಿದ್ರು. ಅವಾಗ ಅದು ನೋವು ಹೋದಾಗ ಅಲ್ಲಿ ಗೋಕಾಕ ಪಟ್ಕೊಂಡು ದವಾಖಾನೆ ಇದ್ದು, ಆದ್ರೆ ಈಗ ಮತ್ತೆ ಮೊಣಕಾಲ ಹತ್ರ ನೋವುತ್ತಿರ್ತಾವ ಕುಂತ್ಗಳಕ್ಕೆ ಮತ್ತೆ ನಡೆದ್ಗಳಕ್ಕೆ. ವೈದ್ಯರು ಅದನ್ನ ನೋಡಗಕ್ಕೆ ಗುಳಿಗೆ ಔಷಧನಾಗ ಇದಾಗ್ತೈತಂತೆ, ಔಷಧ ಕೊಡ್ತಾರ ಮತ್ತೆ ಇದಾಗಕ್ಕೆ ಚಳಿಗಾಲಕ್ಕೆ ಇದಾಗೈತಿ. ನಾವು ಹೇಳ್ತಿರೋದು ನೋಡಿದ್ರೆ ಮಂಡಿಯಲ್ಲಿ ಸ್ವಲ್ಪ ನೋವು ಬರ್ತದೆ ಅಂತ. ಹೌದು, ಮಂಡಿಯಲ್ಲಿ ನೋವು ಬರ್ತದೆ. ವಯಸ್ಸು ಎಷ್ಟಾಗಿದೆ? 57. ಕೆಲವೊಮ್ಮೆ ಚಳಿಗಾಲದಲ್ಲಿ ಈ ತರ ಆಗೋದಕ್ಕೆ ಆಸ್ಟಿಯೋ ಆರ್ಥರೈಟಿಸ್ ಅಂತಾನು ಹೇಳ್ತಾರೆ. ಅದು ಏಟಾಗಿರೋದಕ್ಕೆ ಆಗಿದೆಯಾ ಅಥವಾ ನಿಮ್ಮ ವಯೋ ಸಹಜವಾಗಿ ಆಗ್ತಿದೆಯಾ ಗೊತ್ತಾಗ್ತಿಲ್ಲ. ಒಮ್ಮೆ ಆಸ್ಪತ್ರೆ ಗಾಡಿಗೆ ಆಗೋಗಿತ್ತಲ್ರಿ, ಅದ್ರ ಮೇಲೆ ಆಗಿತ್ತು. ವಾಕಿಂಗ್ ಹೋದಾಗ ಅವ್ರು ಕತ್ತಲಾಗ 5 ಆಸ್ಪತ್ರೆ ಇದ್ರು. ಇರ್ಲಿ, ಒಮ್ಮೆ ಆಸ್ಪತ್ರೆಗೆ ಬನ್ನಿ, ನೋಡೋಣ, ನಮ್ಮ ಕೈಲಾದ ಪ್ರಯತ್ನ ಮಾಡ್ತೀವಿ. ಪ್ಲಾಸ್ಟಿಕ್ ಸರ್ಜರಿ ಆಗ್ತೈತೆ, ನಾವು ಹೊಸ ಗುಳಿಗೆ ಮ್ಯಾಗ ನೋಡಿರ್ಬೋದು. ಬರ್ರಿ ಒಮ್ಮೆ ಆಸ್ಪತ್ರೆಗೆ ಬರ್ರಿ, ನೋಡೋಣ. ಆಯ್ತು ಸರ್, ಆಯ್ತು. ಎಸ್ಎಂ ಆರೋಗ್ಯ ಸಮುದಾಯ. ನಮಸ್ಕಾರ ಡಾಕ್ಟರ್, ನಾ ಧ್ರುವ ಬಾಲ್ಕುಟ್ ಅಂತ ಮಾತಾಡ್ತೀನಿ. ನಮಸ್ಕಾರ ಧ್ರುವ, ಹೇಳಿ. ನಮಸ್ಕಾರ ಡಾಕ್ಟರ್, ನಮಸ್ಕಾರ ಸರ್. ನಮಸ್ಕಾರ ಧ್ರುವ ಅವ್ರು, ಹೇಳಿ. ಈಗ ಸರ್, ಪ್ಲಾಸ್ಟಿಕ್ ಸರ್ಜರಿ ಮಾಡೋತ್ನಾಗ ನಮ್ಮ ಸ್ಕಿನ್ ಡರ್ಮಿಟಾಲಜಿ ಸ್ಕಿನ್ ಯೂಸ್ ಮಾಡ್ಲಿಕ್ಕೆ ಇಮ್ಯೂನೋ ಸಪ್ರೇಷನ್ ಮಾಡಿ ಬೇರೆ ಅನಿಮಲ್ಸ್ ಅಥವಾ ನಮ್ಮ ಸ್ಕಿನ್ ಹಿಂಗೇನು ಹಾಕ್ಲಿಕ್ಕೆ ಬರ್ತದೆ ಏನತ್ತೆ? ಕಾಲ್ ಕಟ್ ಆಯ್ತು. ಕಾಲ್ ಕಟ್ ಆಯ್ತು. ಪ್ರಶ್ನೆಗೆ ಉತ್ತರ, ನಮ್ಮದೇ ಚರ್ಮವನ್ನು ನಾವು ಹಾಕಿದಾಗ ಸ್ಕಿನ್ ಗ್ರಾಫ್ಟ್ ಆಗಿರ್ಬೋದು ಅಥವಾ ಫ್ಲ್ಯಾಪ್ ಆಗಿರ್ಬೋದು, ಯೂಶ್ವಲಿ ಇಮ್ಯೂನೋ ಸಪ್ರೇಷನ್ ಬೇಕಾಗೋದಿಲ್ಲ. ಕೆಲವೊಮ್ಮೆ ಮಕ್ಕಳಲ್ಲಿ ಇದನ್ನು ನಾವು ಪ್ರಯತ್ನ ಪಡ್ತೀವಿ, ಮತ್ತು ತುಂಬ ಸುಟ್ಟಿದಾಗ ಅವರ ಚರ್ಮ ಇರೋದಿಲ್ಲ, ಸುಟ್ಟ ಗಾಯಗಳಿಂದ ಚರ್ಮಗಳಿಲ್ಲದೇ ಆದಾಗ ಬೇರೆಯವ್ರ ಚರ್ಮನ ಉಪಯೋಗಿಸ್ಬೇಕಾಗತ್ತೆ. ನಾವು ಹೀಗೆ ಮಾಡ್ತೀವಿ, ಆಟೋಗ್ರಾಫ್ಟ್ ಮತ್ತು ಆಲೋಗ್ರಾಫ್ಟ್ ಅಂತ ಹೇಳ್ತೀವಿ. ಮಕ್ಕಳಲ್ಲಿ ಚರ್ಮ ಇಲ್ಲದೇ ಇದ್ದಾಗ ಅವರ ತಾಯಿ ಅಥವಾ ತಂದೆ ಚರ್ಮ ತಗೋತೀವಿ. ಮಕ್ಕಳದ್ದು ಸ್ವಲ್ಪ ಚರ್ಮ, ತಾಯಿ ಅಥವಾ ತಂದೆ ಚರ್ಮ ಸ್ವಲ್ಪ ತಗೊಂಡು ಒಂದು ಮಗು ಚರ್ಮ ಪಕ್ಕದಲ್ಲಿ ತಾಯಿ ಚರ್ಮ, ಮತ್ತು ಮಗು ಚರ್ಮ ತಾಯಿ ಚರ್ಮ, ಹಂಗೆ ಹಾಕ್ತೀವಿ. ಇವಾಗ ಆವಾಗ ಕೆಲವು ಸತಿ ಇಮ್ಯುನೋ ಸಪ್ರೇಷನ್ ಬೇಕಾಗುತ್ತೆ, ಮೈಲ್ಡ್ ಡೋಸ್ ಕೊಟ್ಟರೆ ಸಾಕಾಗ್ತದೆ, ಹೆಚ್ಚು ಜಾಸ್ತಿ ಬೇಕಾಗೋದಿಲ್ಲ. ಸೊ ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸೋಣ. ಎಷ್ಟೇ ಆರೋಗ್ಯ ಸಂವಾದ. ಹಾ, ನಮಸ್ಕಾರ ಅರುಣ್ಕುಮಾರ್ ರಾಣಾ. ನಮಸ್ಕಾರ, ಹೇಳಿ. ಡಾಕ್ಟರ್ ಜೊತೆ ಮಾತಾಡಬೇಕಾಗಿತ್ತು. ಕೇಳಿಸ್ಕೊತಿದ್ದೀನಿ, ಹೇಳಿ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ಹಾ, ಶರಣ ಅಂತ ಹೇಳ್ಬಿಟ್ಟು ಗುಲ್ಬರ್ಗ ಡಿಸ್ಟ್ರಿಕ್ಟ್ ಹೊರ್ಪೇಟ್ ಗ್ರಾಮದಿಂದ. ಸೊ ಮೊನ್ನೆ ನಮ್ಮ ಬ್ರದರ್ಗೆ ಕಾಲು ಮುರಿದೋಗಿದೆ ಸರ್, ಕಾಲು ಕೂಡಿಸಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಸರ್. ಗೋಡೆ ಗೌಂಡಿ ಗೋಡ ಸರ್ ಅವರು. ಮೊನ್ನೆ ಗುಲ್ಬರ್ಗದಲ್ಲೆಲ್ಲ ತೋರಿಸಿದೆ ಬಸವೇಶ್ವರ ಹಾಸ್ಪಿಟಲ್ ಅಲ್ಲಿ. ಅದು ಕಾಲಿಗೆಲ್ಲ ರಾಡ್ ಹಾಕಿದ್ದಾರೆ, ಇನ್ನೂ ನಡೆಯಕ್ ಬರ್ತಾನೆ ಇಲ್ಲ ಸರ್. ಒಂದು 2-3 ಸರ್. ಬಹುಶಃ ಸ್ವಲ್ಪ ಜೋರಾಗಿ ಏಟಾಗಿರ್ಬೋದು, ಕ್ರಶ್ ಇಂಜುರಿ ಅಂತ ಹೇಳ್ತೀವಿ, ಗೋಡೆ ಬಿದ್ದು ಏಟಾಗಿರೋದ್ರಿಂದ ಎಲುಬುಗಳು ಸ್ವಲ್ಪ ಜೋರಾಗಿ ಪೆಟ್ಟು ಬಿದ್ದಿರಬಹುದು. 3 ಎಲುಬು ವಾಸಿ ಆಗೋದಿಲ್ಲ, 6-8 ಬೇಕಾಗತ್ತೆ. ಜೊತೆಗೆ ಸುತ್ತಮುತ್ತಗಳ ಸ್ನಾಯು ಮತ್ತು ರಕ್ತನಾಳಗಳಿಗೂ ಪೆಟ್ಟು ಬಿದ್ದಿರಬಹುದು, ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ. ನೋಡೋಣ, ಡಾಕ್ಟ್ರು ಅದು ಅಲ್ಲಿನ ಎಲುಬಿನ ತಜ್ಞರು ಮತ್ತು ಪ್ಲಾಸ್ಟಿಕ್ ಸರ್ಜನ್ರು ಏನು ಹೇಳ್ತಿದ್ದಾರೆ ಅದನ್ನು ಫಾಲೋ ಮಾಡಿ, ಒಳ್ಳೆಯದಾಗತ್ತೆ ಅನಿಸುತ್ತೆ. ಥ್ಯಾಂಕ್ ಯು ಡಾಕ್ಟರ್. ನಮಸ್ಕಾರ. ಎಷ್ಟೇ ಆರೋಗ್ಯ ಸಂವಾದ. ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡೋದು? ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿಂದ ಯಶವಂತ್ ಅಂತ ಮಾತಾಡೋದು ಸರ್. ಕೇಳಿ, ನಿಮ್ಮ ಪ್ರಶ್ನೆ ಏನು? ಡಾಕ್ಟರ್ ನಮಸ್ಕಾರ. ಡಾಕ್ಟರ್ ಯಶವಂತ್ ನಮಸ್ಕಾರ, ಹೇಳಿ. ತಾವು ವಿವರಣೆ ತುಂಬಾ ಚೆನ್ನಾಗಿ ಕೊಟ್ಟಿ ಸರ್. ಥ್ಯಾಂಕ್ ಯು ಯಶವಂತ್. ನನ್ನ ಪ್ರಶ್ನೆ ಏನಂತಂದ್ರೆ, ಈ ಅವಘಡದಾಗ ಈಗ ಬಟ್ಟುಗಳು ತುಂಡಾದಾಗ ಎಷ್ಟು ಶೀಘ್ರವಾಗಿ ನಾವು ಆಸ್ಪತ್ರೆ ತರಬೇಕು? ಯಶವಂತ್, ವೆರಿ ಗುಡ್ ಕ್ವೆಶನ್, ಬಹಳ ಚೆನ್ನಾಗಿ ಕೇಳ್ತೀರಿ ನೀವು. ಆದಷ್ಟು ಬೇಗ ಅಂತ ಹೇಳಿದ್ದೀವಿ. ಈಗ ಆಪರೇಷನ್ ಬೆರಳುಗಳನ್ನ ತುಂಡು ಆದಮೇಲೆ 12 ಒಳಗಡೆ ಆಪರೇಷನ್ ಆದರೆ ಬಹಳ ಉತ್ತಮ. ಸೊ ನೀವು ಆಪರೇಷನ್ಗೆನೆ 2-3 ಬೇಕಾಗುತ್ತೆ ಬೆರಳುಗಳು ತುಂಡಾದರೆ. ಸೊ ನೀವು ಆದಷ್ಟು ಬೇಗ ಅಟ್ಲೀಸ್ಟ್ ಒಂದು 1-2-3 ಒಂದು 2-3 ಒಳಗಡೆ ಬಂದರೆ ಉತ್ತಮ. ಅದೇ ಕೈ ಮೇಲೆ ಹೋಗ್ತಾ ಇದ್ದ ಹಾಗೆ ಅಂದರೆ ಆರ್ಮ್ ಫೋರ್ ಆರ್ಮ್ ಅಂಗೈ ಅಥವಾ ಮುಂಗೈ ಏಟಾದಾಗ ಮಾಂಸಖಂಡಗಳು ಜಾಸ್ತಿ ಇರೋದ್ರಿಂದ 6 ಒಳಗಡೆ ಆಪರೇಷನ್ ಬೇಕಾಗ್ತದೆ. ಸೊ ನೀವು ಆಸ್ಪತ್ರೆಗೆ ಇನ್ನೂ ಬೇಗ ಬೇಕಾಗ್ತದೆ. ಮಾಧ್ಯಮದಲ್ಲಿ ಇಟ್ಟದು ಒಳ್ಳೇದು. ಓಪನ್ ಆಗಿಟ್ಟರೆ ಒಂದು ಸಿಹಿ ತಿಂಡಿ ಓಪನ್ ಇದ್ರೆ ಇರುವೆ ನೊಣ ಬಂದಂಗೆ ಅದು ಕೂಡ ಇನ್ಫೆಕ್ಟ್ ಆಗೋ ಚಾನ್ಸ್ ಇರ್ತದೆ. ಆದ್ರಿಂದ ಆದ್ರೆ ಅದನ್ನ ಸ್ವಚ್ಛ ನೀರಿಂದ ತೊಳೆದು ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಇಟ್ಟು ಆ ಚೀಲವನ್ನ ಐಸ್ ಬಾಕ್ಸ್ ಅಲ್ಲಿ ಇಡಬೇಕು. ಈ ಅಂಗ ಐಸ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಬರಬಾರ್ದು. ನಮಸ್ಕಾರ. ಎಷ್ಟೇ ಆರೋಗ್ಯ ಸಂವಾದ. ಹಲೋ, ಎಷ್ಟೇ ಆರೋಗ್ಯ ಸಂವಾದ. ಹಲೋ, ಹಾ ಕೇಳ್ತಾ ಇದೆ, ಹೇಳಿ. ಯಾರು ಮಾತಾಡೋದು? ಕೇಳಿ ನಿಮ್ ಪ್ರಶ್ನೆ ಏನು? ಇದ್ ನಮ್ರಿ ಮಳಕಾಲ ಕಲ್ಲು ಪಟ್ಟು ಬದಿಕಾರ ಮಳಕಾಲ ಆಗ್ಯಾವ್ರಿ. ಅದಕ್ಕ ಎಲ್ಲರೂ ಔಷಧ ಗುಳಿಗೆ ನಡೀತೈತಿ, ಏನ್ ಆಪರೇಷನ್ ಮಾಡ್ಬೇಕ್ರಿ? ಒಮ್ಮೆ ನೋಡ್ಬೇಕಾಗತ್ರಿ, ಹಂಗೆ ಗುಳಿಗೆ ಕೊಡ್ಲಿಕ್ಕೆ ಆಗಲ್ರಿ. ಒಮ್ಮೆ ಬರ್ರಿ ಆಸ್ಪತ್ರೆ ನೋಡ. ಶಕ್ತಿ ಪರ್ಮಿಷನ್ ಮಾಡಿದ್ರು ನಮ್ದ್ರಿ. ಹಾ ಹಾ, ಹಿಂಗಾಗಿ ಎರಡು ಮಳಕಾಲ ನೀವು ಅಲೈತಾವ್ರಿ, ತಂಪಿಗಾರ ತೀರ ಹೆಚ್ಚಾಗ್ಯಾವ್ರಿ. ಅದಕ್ಕೆ ಆಪರೇಷನ್ ಮಾಡ್ಬೇಕತ್ತೆ, ಗುಳಿಗೆ ಮೇಲೆ ನಡೀತೈತೆ ಅಂತ ನಿಮ್ಗೆ ಸಲಹೆ ಕೇಳ್ಬೇಕಾಗ್ತೈತೆ. ನಿಮ್ಮನ್ನ ನೋಡಿ ಪರೀಕ್ಷೆ ಮಾಡಿ ಗುಳಿಗೆ ಮೇಲೆ ಕಮ್ಮಿ ಆಗ್ತೈತೆ ಅಂದ್ರೆ ಹಂಗೆ ಗುಳಿಗೆ ಕೊಡೋಕೆ ಆಗ್ತೈತ್ರಿ, ಇಲ್ಲಾಂದ್ರೆ ಆಪರೇಷನ್ ಮಾಡಿ. ನಿಮ್ ನಂಬರ್ ಹೇಳ್ತೀರೇನ್ರಿ? ಕೊನೆಗೆ ಹೇಳ್ತೀರಿ. ಧರ್ಮಸ್ಥಳ ಮಗು ಮಾತಾಡ್ಕೊಂಡ್ರಿ. ಆಯ್ತ್ರಿ, ಆಯ್ತ್ರಿ, ನಮಸ್ಕಾರ. ಎಷ್ಟೇ ಆರೋಗ್ಯ ಸಂವಾದ. ಡಾಕ್ಟರ್ ಅನಿಲ್, ನಂದೊಂದು ಪ್ರಶ್ನೆ ಇದೆ ಇಲ್ಲಿ. ಹೇಳಿ. ಈಗ ಭಾಳಷ್ಟು ಜನರಿಗೆ ನಾನು ಸುಂದರವಾಗಿ ಕಾಣಬೇಕು ಅನ್ನೋ ಆಸೆ ಇರುತ್ತೆ ಸಹಜವಾಗಿ. ಹೀಗಾಗಿ ಈ ಕಂಪ್ಲೀಟ್ ಮುಖವನ್ನೇ ಪ್ಲಾಸ್ಟಿಕ್ ಸರ್ಜರಿಯಿಂದ ಚೇಂಜ್ ಮಾಡಬಹುದು ಅನ್ನೋ ಒಂದು ನಂಬಿಕೆ ಭಾಳಷ್ಟು ಜನರಲ್ಲಿ ಇದೆ. ಇದು ಆಗ್ಬೋದಾ? ಇದು ಸಾಧ್ಯತೆಗಳೇನಾದರೂ ಇದೆಯಾ? ಹೇಗೆ ಕಂಪ್ಲೀಟ್ ಮುಖ ಚೇಂಜ್ ಮಾಡೋದು ಬಹಳಷ್ಟು ಇದೊಂದು ಮಿತ್ ಅಂತ ಹೇಳ್ಬೋದು, ಅಂದರೆ ತಪ್ಪು ಕಲ್ಪನೆ ಅಂತ ಹೇಳ್ಬೋದು. ಕೆಲವು ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ ನೋಡಿರ್ತಾರೆ, ಹೀರೋ ಸಡನ್ನಾಗಿ ವಿಲನ್ ಆಗಿಬಿಡ್ತಾನೆ, ವಿಲನ್ ಸಡನ್ನಾಗಿ ಪೋಷಕ ನಟ ಆಗಿಬಿಡ್ತಾನೆ. ಅದು ಸಿನಿಮಾಗಳಲ್ಲಿ ಸಾಧ್ಯ, ದೇವ್ರು ಕೊಟ್ಟಂಗೆ ಮನುಷ್ಯ ಮಾಡೋದು ಸ್ವಲ್ಪ ಕಷ್ಟನೇ. ಮುಖನ ಸರಿ ಇಡಬಹುದೇ ಹೊರತು ಕಂಪ್ಲೀಟ್ ಚೇಂಜ್ ಮಾಡೋದು ಆಗೋದಿಲ್ಲ. ಈಗ ವಿಕಾರವಾದ ಮುಖನ, ಕುರೂಪವಾದ ಮುಖನ, ಸ್ವರೂಪ ಅಂದರೆ ನಾರ್ಮಲ್ಸಿಗೆ ಬರೋದು, ನಿಯರ್ ನಾರ್ಮಲ್ಸಿಗೆ ಬರೋದಕ್ಕೆ ಪ್ರಯತ್ನ ಪಡ್ಬೋದೇ ಹೊರತು ಕಂಪ್ಲೀಟ್ ಚೇಂಜ್ ಮಾಡಲಿಕ್ಕಿಲ್ಲ. ಓಕೆ, ಇನ್ನೂ ಸಾಕಷ್ಟು ಕರೆಗಳು ಬರ್ತವೆ, ಆದರೆ ಸಮಯ ನಮ್ಮ ಅಂಕೆಯಲ್ಲಿಲ್ಲ. ಕೆಳಗ್ರೆ, ಇವತ್ತಿನ ವಿಷಯ ಸ್ವರೂಪ ಶಸ್ತ್ರಚಿಕಿತ್ಸೆಯಾಗಿತ್ತು. ಮತ್ತು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ, ಸಂದೇಹಗಳಿಗೆ ಉತ್ತರ ನೀಡಿದವರು ಡಾಕ್ಟರ್ ಅನಿಲ್ ಆರ್ ಅವರು. ಇವರು ಸೋಮವಾರದಿಂದ ಶನಿವಾರದವರೆಗೂ ತಮ್ಮ ಸೇವೆಗೆ ಲಭ್ಯ ಇರ್ತಾರೆ. ಇವರ ದೂರವಾಣಿ ಸಂಖ್ಯೆ ಗಮನಿಸಿ, 0836-247-7103. ಇನ್ನೊಂದು ಸಾರಿ ಗಮನಿಸಿ, 0836-247-7103. ಹಾಗೆಯೇ ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರ ಸಂಖ್ಯೆ 0836-247-7777. ಇನ್ನು ಈ ವಾರದ ಪ್ರಶ್ನೆ, ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಸರ್ಜರಿಯ ದಿವಸವನ್ನು ಎಂದು ಆಚರಿಸಲಾಗತ್ತೆ? ಪ್ರಶ್ನೆ ಇನ್ನೊಂದು ಸಾರಿ, ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಸರ್ಜರಿಯ ದಿವಸವನ್ನು ಎಂದು ಆಚರಿಸಲಾಗತ್ತೆ? ನಿಮ್ಮ ಉತ್ತರವನ್ನು ಪೋಸ್ಟ್ ಕಾರ್ಡಿನಲ್ಲಿ ಬರೆದು ಕಳಿಸಬೇಕು. ವಿಳಾಸ, ಪ್ರಾಂಶುಪಾಲರು, SD ಮೆಡಿಕಲ್ ಕಾಲೇಜು, ಮಂಜುಶ್ರೀ ನಗರ, ಸತ್ತೂರು, ಧಾರವಾಡ, 580009. ಈ ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗತ್ತೆ. ಇನ್ನು June 28 ಕೇಳಿದ ಪ್ರಶ್ನೆ, ಔಷಧ ನಿರೋಧಕ TBಯನ್ನು ಪತ್ತೆ ಹಚ್ಚಲು ಇರುವ ಅತ್ಯಂತ ನಿರ್ಣಾಯಕ ಪರೀಕ್ಷೆಯ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ, ಜೀನ್ ಎಕ್ಸ್ಪರ್ಟ್ ಪರೀಕ್ಷೆಯು ಔಷಧ ನಿರೋಧಕ TBಯನ್ನು ಪತ್ತೆ ಹಚ್ಚಲಿಕ್ಕೆ ಇರುವ ನಿರ್ಣಾಯಕ ಪರೀಕ್ಷೆಯಾಗಿದೆ. ಸರಿ ಉತ್ತರ ಬರೆದು ಬಹುಮಾನ ಗಳಿಸಿದವರು ಕುಮಾರಿ ಆರಾಧ್ಯ ಪ್ರತಾಪ್ ಸಿಂಗ್ ರಜಪೂತ್, ಪೋಸ್ಟ್ ದೇವರ ಹಿಪ್ಪರ್ಗಿ, ವಿಜಯಪುರ ಜಿಲ್ಲೆ. ಕುಮಾರಿ ಆರಾಧ್ಯ ಅವರಿಗೆ ಅಭಿನಂದನೆಗಳು. ನಿಮಗೆ ಒಂದು ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳಿಸಲಾಗತ್ತೆ. ಕೆಲವರೆ ಗಮನಿಸಿ, ಮುಂದಿನ ವಾರದ ವಿಷಯ ಸ್ತನದ ಸ್ವಯಂ ಪರೀಕ್ಷೆ. ಈ ವಿಷಯವಾಗಿ ನಿಮ್ಮೊಡನಿರುವ ತಜ್ಞರು ಡಾಕ್ಟರ್ ರಶ್ಮಿ ಮಾನೆಯವರು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಡಾಕ್ಟರ್ ಆರ್ ಅನಿಲ್ ಅವರಿಗೆ, ಹಾಗೆಯೇ ಒಳ್ಳೊಳ್ಳೆಯ ಪ್ರಶ್ನೆಗಳನ್ನು ಕೇಳಿದ ಕೇಳುಗರಿಗೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ACDM ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೆ ಸ್ವರೂಪ ಶಸ್ತ್ರಚಿಕಿತ್ಸೆ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಿದವರು ಡಾಕ್ಟರ್ ಆರ್ ಅನಿಲ್. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಅರುಣ್ ನಾಯಕ್. ತಾಂತ್ರಿಕ ಸಹಾಯ ನೀಡಿದವರು ವಿಶಾಲಾಕ್ಷಿ ಗುಮಾಸ್ತೆ, ನಜೀರ್ ಅಹಮದ್ ಶೇಖ್, ನಾಗರಾಜ್ ಭಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ SDM ಆಸ್ಪತ್ರೆ. ಈಗ ಸೂಪರ್ ಸ್ಪೆಷಾಲಿಟಿ ಸೇವೆಗಳಿಗಾಗಿ ಮಂಜುಶ್ರೀ ಬ್ಲಾಕ್. ಸ್ವರೂಪ ಶಸ್ತ್ರಚಿಕಿತ್ಸೆ